ಗಣಪತಿ ಚರಣಂ ಗಣೇಶ ಪರಸಿದ್ಧಿ ಗಣಪತಿ ಚರಣಂ ಗಣೇಶ ಕನ್ನಿಮೂಲ ಗಣಪತಿ ಚರಣಂ ಗಣೇಶ ಚಂದನಕ್ಕೆ ಮೂತವನೇ ಚರಣಂ ಗಣೇಶ ಪನ್ನಿಮರ ಗಣಪತಿ ಚರಣಂ ಗಣೇಶ ವಂದನೆ ಸೇದೋ ಮುನ್ನೆ ಚರಣಂ ಗಣೇಶ